ಭೂಮಿ ಪುತ್ರರೇ ನೀವೇ ಧೀರರು. ನಿತ್ಯ ಕಾಯಕದ ವೀರರು ನೀವೇ, ಆರೋಗ್ಯವಂತರು ನೀವೇ, ಆರೋಗ್ಯವಂತರು ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು, ಸಮಾಜಕ್ಕೆ ಅನ್ನದಾತರು. ಬೇಸಾಯಕಾರ ಭಾಗ್ಯದಾತ, ಭೂಮಾತೆಯ ಕಷ್ಟವಂತ, ಭೂಮಾತೆಯ ಕಷ್ಟವಂತ, ಬೇಸಾಯಕಾರ ಭಾಗ್ಯದಾತ, ಬೇಸಾಯಕಾರ ಭಾಗ್ಯದಾತ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ, ಬಿಡಬೇಡಿ ಬೇಸಾಯವ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ, ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಾನಿ ಮಾಡುವ ಕೀಟಗಳ ಹತೋಟಿಯಲ್ಲಿ ವಿವಿಧ ಬಗೆಯ ಬಲೆಗಳ ಬಳಕೆ ಕುರಿತು ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆ 5:30. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಾಡಿನ ಎಲ್ಲ ಮಾಜನಕ್ಕೆ ಚಾಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಇಂದು ಯುಗಾದಿ ಹಬ್ಬ, ಇಂದಿಂದ ಹೊಸ ವರ್ಷ ಸುರು. ಯುಗಾದಿ ಅಂತ ಹೇಳಿದ್ರೆ ಹೊಸ ವರ್ಷದ ಸುರುನ ದಿನಾತ ಅರ್ಥ. ಅಂದರೆ ಇಡೀ ವರ್ಷಕ್ಕೆ ಬೇಕಾದ ಯೋಜನೆಗಳನ್ನ ಹಾಕೊಂಡು ಅದಕ್ಕೆ ಸರಿಯಾಗಿ ನಡೆಯುವ ಶುಭ ಸಂಕಲ್ಪ ಮಾಡಿಕೊಳ್ಳುವ ದಿನ. ಯುಗಾದಿ ಅಂತ ಹೇಳುವ ಪದ ಯುಗ ಮತ್ತೆ ಆದಿತ ಹೇಳುವ ಎರಡು ಶಬ್ದಗಳಿಂದ ಬಂದುಟ್ಟು. ಯುಗ ಅಂತ ಹೇಳಿದ್ರೆ ಹೊಸ ವರ್ಷ, ಆದಿತ ಹೇಳಿದ್ರೆ ಸುರುತ ಅರ್ಥ. ಈ ಹಬ್ಬ ಪೌರಾಣಿಕ ಮತ್ತೆ ಐತಿಹಾಸಿಕ ವಿಶೇಷತೆಗಳ ದಿನ ಅವಟು. ಹಿಂದಿನ ಕಾಲದಲ್ಲೂ ಯುಗಾದಿ ಹಬ್ಬ ತನ್ನದೇ ಆದ ಮಹತ್ವನ ಪಡ್ಕೊಂಡು ಬಂದುಟ್ಟು. ಈ ಹಬ್ಬ ಬೇವು ಬೆಲ್ಲ, ಕಷ್ಟ ಸುಖದ ಸಂಕೇತ. ಜೀವನದಲ್ಲಿ ಕಷ್ಟ ಸುಖ ಅಂತ ಹೇಳುದು ಮನುಷ್ಯರ ಬದುಕಿನ ಮುಖ್ಯ ಅಂಶಗ. ಇವೆರಡನ್ನ ಜೀವನದಲ್ಲಿ ಸಮಾಗಿ ತಕೊಂಡು ಮನುಷ್ಯರು ಬದುಕೋಕುತ್ತ ಹೇಳೋ ಉದ್ದೇಶದ ಈ ದಿನ ಬೇವು ಬೆಲ್ಲನ ತಿಂದು ತುಂಬಾ ಕುಸೀಲಿ ಹಬ್ಬನ ಆಚರಣೆ ಮಾಡೋ ಕ್ರಮ ಉಟ್ಟು. ನಾಡಿನ ಜನ ಇಂದು ಈ ಯುಗಾದಿ ಹಬ್ಬನ ತುಂಬಾ ಭಕ್ತಿಯಿಂದ ಕುಸೀಲಿ ಆಚರಣೆ ಮಾಡಿದ ವರದಿಯಾವುಟು. ಕೊಡಗು ಜಿಲ್ಲಾ ಪೊಲೀಸ್ ವಿಭಾಗದ ಕಡೆಯಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ, ಹಂಗೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಹಂಚುವ ಕಾರ್ಯಕ್ರಮ ಇಂದು ಜಿಲ್ಲಾ ಪೊಲೀಸ್ ಕವಾಯತ್ ಬಾಣಿಯಲ್ಲಿ ನಡೆದು. ಕಾರ್ಯಕ್ರಮದಲ್ಲಿ ನಿವೃತ್ತ ಮಹಿಳಾ ಎಎಸ್ಐ ಮೇರಿ ಇಮಾಕ್ಯುಲೇಟ್ ಎ ಅವು ಮಾತಾಡಿ, ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗ ಹಂಗೆ ಅಧೀನ ಅಧಿಕಾರಿಗ ಸಿಬ್ಬಂದಿಗಳೊಟ್ಟಿಗೆ ಒಳ್ಳ ಬಾಂಧವ್ಯನ ಇಟ್ಟುಕೊಳ್ಳೋಕು, ನಿಷ್ಠೆ ಪ್ರಾಮಾಣಿಕತೆ ಇದ್ದರೆ ಒಳ್ಳ ಸೇವೆನ ಮಾಡಕ್ಕೆ, ಪೊಲೀಸ್ನವು ಪ್ರತಿದಿನ ಒಳ್ಳ ಸಾರ್ವಜನಿಕ ಸಂಪರ್ಕನ ಇಟ್ಟುಕೊಂಡು ಸಾರ್ವಜನಿಕ ಸೇವೆನೇ ನಮ್ಮ ಮುಖ್ಯ ಗುರಿ ಅಂತ ಹೇಳೋದನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಕೆಲಸ ಮಾಡೋಕು, ಶಿಸ್ತಿನ ಇಲಾಖೆಯಲ್ಲಿ ಆದಷ್ಟು ಎಚ್ಚರ ತಕೊಂಡು ತಪ್ಪುಗಾಗದಂಗೆ ನೋಡಿಕೊಂಡು ಕೆಲಸ ಮಾಡೋಕು ಅಂತ ಹೇಳ್ದು. ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಎ ಅಯ್ಯಪ್ಪ ಮಾತಾಡಿ, ಪೊಲೀಸ್ನವರ ಸೇವೆ ಧೈರ್ಯ ಅರ್ಪಣಾ ಮನೋಭಾವನ ಗೌರವಿಸಿಕೆ ಹಂಗೆ ಪುರಸ್ಕಾರ ಮಾಡಿಕೆ, ಪೊಲೀಸ್ ಧ್ವಜ ದಿನಾಚರಣೆನ ಆಚರಣೆ ಮಾಡಿವೆ, ಪೊಲೀಸ್ನವು ಸರಿಯಾಗಿ ಕೆಲಸ ಮಾಡಿಕೆ ಸಾರ್ವಜನಿಕರ ಸಹಕಾರ ತುಂಬಾ ಮುಖ್ಯ, ಪೊಲೀಸ್ನವು ಜನರ ಸೇವೆಗಾಗಿ ತುಂಬಾ ಕಷ್ಟಪಡ್ತಾವಳೋ ಅಂತ ಹೇಳ್ದು. ಇದೇ ಹೊತ್ತಲ್ಲಿ ಇಲಾಖೆಯಲ್ಲಿ ಒಳ್ಳೆ ಸೇವೆ ಮಾಡ್ದ, ಪೊಲೀಸ್ನವರ ಸನ್ಮಾನ ಮಾಡ್ದು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಕೊಡುವ ಪ್ರತಿಷ್ಠಿತ ರಾಜ್ಯ ಸಾಹಿತ್ಯ ಅಕಾಡೆಮಿ ದತ್ತಿ ಇನಾಮಗ ಪ್ರಕಟ ಆಗುತ್ತು. ಜಿಲ್ಲೆನ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲ್ ಅವರ ಸುರುಣ ಪುಸ್ತಕ ಕೂರ್ಗ್ ರೆಜಿಮೆಂಟ್ ಕಥಾ ಸಂಕಲನಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿನ ಮಧುರಚನ್ನ ದತ್ತಿ ಇನಾಮ ಸಿಕ್ಕಿಟ್ಟು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹಂಗೆ ಸದಸ್ಯರು ಇದೇ ತಿಂಗಳ ತಾರೀಕು 5ರಿಂದ 7ಕ್ಕೆ ಮುಟ್ಟ ಜಿಲ್ಲಾ ಪ್ರವಾಸ ಕಾರ್ಯಕ್ರಮನ ಏರ್ಪಾಡು ಮಾಡಿಕೊಂಡಳು. ಮಾನ್ಯ ಅಧ್ಯಕ್ಷರು ಹಂಗೆ ಸದಸ್ಯರು ಆ ದಿನಗಳಲ್ಲಿ ಜಿಲ್ಲೆನ ಬೇರೆ ಬೇರೆ ಕಡೆಗಳಿಗೆ ಹೋಗಿ ನೋಡಿ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿವೆ ಅಂತ ಅಧ್ಯಕ್ಷರ ಆಪ್ತ ಸಹಾಯಕರು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ಹಸಿರು ಕ್ರಾಂತಿನ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 5ಕ್ಕೆ ಬೆಳಿಗ್ಗೆ 10:30 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹತ್ತಿರ ಇರುವ ತಾಲೂಕು ಪಂಚಾಯಿತಿನ ಎಸ್ಜೆಎಸ್ವೈ ಕಟ್ಟಡದ ಸಭಾಬಾಡಿಯಲ್ಲಿ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಹಂಗೆ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜಿಲ್ಲಾಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಸುಂಟಿಕೊಪ್ಪದ ಸಾಹಿತಿ ಮಡಿಕೇರಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಅಬ್ದುಲ್ ರಶೀದ್ ಸುಂಟಿಕೊಪ್ಪ ಅವಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿನ ಸಾಹಿತ್ಯಶ್ರೀ ಇನಾಮ ಸಿಕ್ಕಿಟ್ಟು. ಸಾಹಿತ್ಯ ಕ್ಷೇತ್ರಕ್ಕೆ ರಶೀದ್ ಅವು ಕೊಟ್ಟಿರುವ ಕೊಡುಗೆನ ನೋಡಿ ಈ ಇನಾಮನ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಕೊಡುವ ಜಿಲ್ಲಾ ಮಟ್ಟದ ಮಕ್ಕಳ ಅಸಾಧಾರಣ ಪ್ರತಿಭಾ ಇನಾಮನ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ 2ನೇ PUC ವಿದ್ಯಾರ್ಥಿ ಅನ್ವಿತ್ ಕುಮಾರ್ ಪಡ್ಕೊಂಡು ಕಲೆ, ಸಾಂಸ್ಕೃತಿಕ, ಸಂಗೀತ ಕ್ಷೇತ್ರದಲ್ಲಿ ಮಾಡಿರುವ ಅಸಾಧಾರಣ ಸಾಧನೆಗೆ ಈ ಇನಾಮ ಸಿಕ್ಕಿಟ್ಟು. ಅನ್ವಿತ್ ಕುಮಾರ್, ವಿಷ್ಣುಮೂರ್ತಿ ಹಂಗೆ ಚಂದ್ರಕಲಾ ದಂಪತಿಗಳ ಮಂಗ. ಮುಖ್ಯ ಆಗಿ ಬೇಕಿರುವ ರಸಗೊಬ್ಬರ ದಾಸ್ತಾನಿಗೆ ಸರಿಯಾದ ಕ್ರಮ ತಕೊಳಕುತ್ತ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲೆನ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ಸೂಚನೆ ಕೊಟ್ಟಳು. ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತಾಡಿ, ಕಳೆದ ವರ್ಷ ಗೊಬ್ಬರ ಎಷ್ಟು ಬಂದಿತ್ತು, ಗೊಬ್ಬರಕ್ಕೆ ಏನಾದ್ರೂ ತಾಪತ್ರೆ ಆಗಿತ್ತಾತ ಹೇಳದನ್ನ ನೋಡಿಕೊಂಡು ಯೂರಿಯಾ ಸೇರಿದಂಗೆ ಎಲ್ಲಾ ತರದ ರಸಗೊಬ್ಬರನ ಜೋಡಿಸಿ ಮಾಡ್ಕೊಳಕು, ಅಲ್ಪಾವಧಿ ಬೆಳೆ ಬೆಳೆಯಕ್ಕೆ ರೈತರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡಕು, ಇದಕ್ಕಾಗಿ ಜಾಸ್ತಿ ನಿಗದ ಕಣಿತ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ರಂಗಮಯೂರಿ ಕಲಾಶಾಲೆ ಸುಳ್ಯ, ಹಂಗೆ ಪುರಾತತ್ವ ಸಂಗ್ರಹಾಲಯಗ ಮತ್ತೆ ಪರಂಪರೆ ಇಲಾಖೆ ಮಡಿಕೇರಿ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 24ರಿಂದ ಮೇ ತಾರೀಕು 1ಕ್ಕೆ ಮುಟ್ಟ ರಾಜ್ಯ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರ ಬಣ್ಣ ಮಡಿಕೇರಿನ ಗದ್ದುಗೆ ಅಂಗಳಲ್ಲಿ ಏರ್ಪಾಡಾಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ 5ನೇ ಆವೃತ್ತಿನ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮ ಮಕ್ಕ ಶಿಕ್ಷಕರು ಮತ್ತೆ ಮಕ್ಕಳ ಅಪ್ಪ ಒಂದರೊಟ್ಟಿಗೆ ಆನ್ಲೈನ್ ವರ್ಚುವಲ್ ಮೂಲಕ ನಡೆದು. ಪರೀಕ್ಷಾ ಪೇ ಚರ್ಚಾ ವರ್ಚುವಲ್ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿನ ಟಾಲ್ಕಟೋರಾ ಆಟದ ಬಾಣಿಯಿಂದ ನೇರ ಪ್ರಸಾರದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಮಡಿಕೇರಿ ಕೇಂದ್ರೀಯ ವಿದ್ಯಾಲಯಲ್ಲಿ ಈ ಕಾರ್ಯಕ್ರಮ ನೋಡಿಕೆ ಇಸ್ಕೂಲ್ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಕೆದಮಲ್ಲೂರು ಗ್ರಾಮ ಚಾಮುಂಡಿ ಉತ್ಸವದ ಪ್ರಯುಕ್ತ ಇಂದು ಕೊಟ್ಟಿಪಾಡೋ, ಮೂರರಂದು ಭಾನುವಾರ ರಾತ್ರಿ 8 ಗಂಟೆಗೆ ಭಂಡಾರ ಇಳಿಯುವುದು, ರಾತ್ರಿ 11 ಗಂಟೆಗೆ ಮೇಲೇರಿ ಇಡುವುದು, 4ರಂದು ಸೋಮವಾರ ಬೆಳಿಗ್ಗೆ 6:30 ಗಂಟೆಗೆ ವಿಷ್ಣುಮೂರ್ತಿ ಮೇಲೇರಿ ಬೀಳುವುದು, ಮಧ್ಯಾಹ್ನ 12 ಗಂಟೆಗೆ ಚಾಮುಂಡಿ ತೆರೆ, ಸಂಜೆ 4 ಗಂಟೆಗೆ ದೇವರು ಬನಕ್ಕೆ ಹೋಗುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು, ಕಾರ್ಯದರ್ಶಿ ಮತ್ತು ಕೆದಮಲ್ಲೂರು ಚಾಮುಂಡಿ ದೇವರ ಆಡಳಿತ ಮಂಡಳಿ ಕೋರಿದೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮದ ಕುಂಬೇರ ದಿವಂಗತ ಚಂಗಪ್ಪ ಶಾರದಾ ದಂಪತಿ ಮಗ ಕೆಸಿ ಭೀಮಯ್ಯ ಅವರು ಭಾರತೀಯ ಸೇನೆಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಸುಬೇದಾರ್ ಹಾನರಿ ಲೆಫ್ಟಿನೆಂಟ್ ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ. ಇವರ ನಿವೃತ್ತ ಜೀವನ ಸುಖಕರವಾಗಿರಲಿ, ಕುಲದೇವರಾದ ಶ್ರೀ ವೆಂಕಟರಮಣ ಮತ್ತು ಶ್ರೀ ಚಿನ್ನತಪ್ಪ ದೇವರ ಆಶೀರ್ವಾದ ಇರಲೆಂದು ಶುಭ ಹಾರೈಸಿದ್ದಾರೆ ತಾಯಿ ಶಾರದಾ ಚಂಗಪ್ಪ, ಪತ್ನಿ ಜಯಲಕ್ಷ್ಮಿ, ಮಗಳು ಪೂರ್ವಿಕಾ, ತಮ್ಮ ಹೇಮರಾಜ, ನಾದಿನಿ ಅಮಿತಾ, ಮಗ ಮೋಕ್ಷಿತ್. ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು ಬಿಎಸ್ಸಿ ಸಿಬಿಜೆಡ್ ಬಿಎಡ್ ಆಗಿರುವ ವಿಜ್ಞಾನ ಶಿಕ್ಷಕರು ಹಾಗೂ ಬಿಎಸ್ಸಿ ಪಿಸಿಎಂ ಬಿಎಡ್ ಆಗಿರುವ ಗಣಿತ ಶಿಕ್ಷಕರು ಬೇಕಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ 9480447025. ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಇಲ್ಲಿ ಪ್ರತಿ ವರ್ಷ ನಡೆಸುವ ತೆರೆ ಮಹೋತ್ಸವ ಇದೇ 3ರಂದು ಭಾನುವಾರ ಮತ್ತು 4ರಂದು ಸೋಮವಾರ ಜರುಗಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಆಡಳಿತ ಮಂಡಳಿಯವರು, ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ. ಕೈಂಜ ಮಾರ್ಚ್ ಇರುವ ದಂಡಾಂಗ ಮರಣಪಟ್ಟ ಕಿಗ್ಗಾಲ ಗ್ರಾಮದ ಬುಟ್ಟಂಡ ಪೌತಿ ಉತ್ತಪ್ಪ ಮುತ್ತಮ್ಮ ದಂಪತಿರ ಮೋವ ಬುಟ್ಟಂಡ ಅಯ್ಯಣ್ಣ ರಾಜ ಐಂಡ ಮಾದಕಾರ ಬರ್ನ ನಾಳೆ ನಾರಾಜ ಪೋಲು 11 ಗಂಟೆಗೆ ಕಿಗ್ಗಾಲ್ಲುಳ್ಳ ಬುಟ್ಟಂಡ ಐನ್ ಮನೆಯಲ್ಲಿ ಏರ್ಪಡ್ತಿತ್ತು. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯ ಇದರೇ ಆಹ್ವಾನ ಅಂದು ಜ್ಞಾನ ಮಾಡಿ ಬಂದಿತ್ತು. ಸಾಕಾರ ತರಣೊಂದು ಪೊಣ್ಣು ಮಕ್ಕ ಪಿಂಜ ಒಕ್ಕಕಾರ ಕಟ್ಟಣಿತ್ತು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರಿದೆ ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಸಂಘದಲ್ಲಿ ಸದಸ್ಯರ ಅನುಕೂಲಕ್ಕಾಗಿ ಇಟ್ಟಿರುವ ವ್ಯಾಪಾರ ಸಾಮಗ್ರಿಗಳು ಹಾಗೂ ಇತರ ಸೌಲಭ್ಯಗಳನ್ನು ಬಳಸಿ ಸಂಘದ ಅಭಿವೃದ್ಧಿಗೆ ಸಹಕರಿಸುವಂತೆ ಹಾಗೂ ಸದಸ್ಯರು ಪಡೆದ ಸಾಲವನ್ನು ಸಕಾಲದಲ್ಲಿ ಪಾವತಿಸಿ ಸಹಕರಿಸುವಂತೆ ಕೋರಲಾಗಿದೆ. ಈ ಯುಗಾದಿ ಹಬ್ಬವು ಸರ್ವರಿಗೂ ಹರ್ಷ ತರಲೆಂದು ಹಾರೈಸಿದ್ದಾರೆ ಅಧ್ಯಕ್ಷರಾದ ಶ್ರೀ ಬಲ್ಲಾರಣ ಮಣಿಯುತ್ತಪ್ಪ ಹಾಗೂ ಉಪಾಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಟ್ಟಳ್ಳಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಜಾಹೀರಾತುಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳೋ ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಜಿಲ್ಲೆಯ ಜನ ಇಂದು ಬೇವು ಬೆಲ್ಲ ತಿಂದಿತ್ತು. ಹಿಂದೂ ಪದ್ಧತಿ ಪೋಲೆ ಪುದಿಯ ಕಾಲತರ ನಮ್ಮೆನ ಚಾಯೋಡೆ ನಡೆದುಚಿ. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ಆದ್ಮೇಲೆ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆ ಪಿನ್ನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಕೊಡುವ ಕಾರ್ಯಕ್ರಮ ಜಿಲ್ಲಾ ಪೊಲೀಸ್ ಕವಾಯತು ಪರಂಬಲೆ ನಡೆದಿತ್ತು. ನಿವೃತ್ತ ಮಹಿಳಾ ಎಎಸ್ಐ ಮೇರಿ ಇಮ್ಯಾಕ್ಯುಲೇಟ್ ಅವು ಓಜಕ ಗೌರವ ಕಾಟಿತು. ಪೊಲೀಸ್ ಇಲಾಖೆಯಲ್ಲಿ ಪೆರಿಯ ಅಧಿಕಾರಿಯ ಪಿನ್ಯ ಸಿಬ್ಬಂದಿಯಡ ಕೂಡ ನಲ್ಲ ತರತರ ಬಾಂಧವ್ಯ ಬೆಚ್ಚೊಂಡು ನಿಷ್ಠೆ ಪ್ರಾಮಾಣಿಕತೆ ಬೆಚ್ಚಂಡ್ ಸಾರ್ವಜನಿಕರಲ್ಲಿ ಸಂಪರ್ಕ ಬೆಚ್ಚಂಡ್ ಕರ್ತವ್ಯ ನೀಸೊಂಡು. ಪೊಲೀಸ್ ಇಲಾಖೆ ಸಾರ್ವಜನಿಕರ ರಕ್ಷಣೆ ಕಾನೂನು ಸುವ್ಯವಸ್ಥೆ ಪಾಲನೆ ಜವಾಬ್ದಾರಿ ಚಾಚು ತಪ್ಪತ್ತೆ ನೀಸಿ ಎಂದು ಬಂತು ಎಂದು ಅವು ಅಣ್ಣಚ್ಚಿ. ಏರ್ ಮಾರ್ಷಲ್ ನಿವೃತ್ತ ಕೆಸಿ ಕಾರ್ಯಪ್ಪ ಅವು ಡಿಸಿಆರ್ಬಿ ವಿಭಾಗ ಹತ್ರ ಪೊಲೀಸ್ ಪೇದೆಯಾಯಿತು. ಕರ್ತವ್ಯದಲ್ಲಿ ಇಂಜ ಎಂಎನ್ ನಿರಂಜನ್ ಅಯ್ಯಂಗಕ್ಕೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ಕೊಡ್ತಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಎ ಅಯ್ಯಪ್ಪ ಅವು ಪೊಲೀಸರ ಸೇವೆ ಸೌರ್ಯತ್ನ ನೆನತಿತ್ತು ಗೌರವ ಕಾಟೋಕು ಪೊಲೀಸ್ ಧ್ವಜ ದಿನಾಚರಣೆ ನಡೆತುವ ಅಂದು ಅಣ್ಣಚ್ಚಿ. ಕಾರ್ಯಕ್ರಮದಲ್ಲಿ ನಿವೃತ್ತ ಡಿಸಿಪಿ ನಿವೃತ್ತ ಪೊಲೀಸ್ ಅಧಿಕಾರಿಯ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್ತು. ಅರ್ ಅವಶ್ಯವುಳ್ಳ ರಸಗೊಬ್ಬರ ದಾಸ್ತಾನಕ್ಕೆ ಸರಿಯಾದ ಕ್ರಮ ಹೊಡೆತಗೊಂಡು ಒಂದು ಕೃಷಿ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ಸತೀಶ್ ಅವು ಸೂಚನೆ ಕೊಡುತ್ತಿತ್ತು. ಜಿಲ್ಲಾ ಪಂಚಾಯತ್ ಸಭಾಪಡೆಯಲ್ಲಿ ನಡೆದ ಕೆಡಿಪಿ ಸಭೆಯ ಕೊರೂಕಾರಿಕೆ ವಹಿಸಿದ ತಕ್ಕ ಬಂದಾವು. ಕೈಂಜ ಕಾಲ ಹೆಚ್ಚಕ ಗೊಬ್ಬರ ದಾಸ್ತಾನು ಬಂದಿತ್ತಿಂಜತ್ತು ಎಂತೆಲ್ಲ ಕಷ್ಟ ಆಯಿತು ಎಂದು ಅರಿಂಜಿತ್ತು. ತೊಡಿಕೆ ಸರಿಯಾದ ಕ್ರಮ ಹೊಡೆತಗೊಂಡು ಅಲ್ಪಾವಧಿ ಬೆಳೆ ಬೊಳ್ತುವಕ್ಕೆ